మునిప హయముఖ పాద కమల మధుప ఆదిరాజ మునిప హయముఖ పాద కమల మధుప నిదయ దలి తవ పాద ధ్యానవను ఆదర దలి కొట్టాదరి సెన్నను నిదయ దలి తవ పాద ధ్యానవను ఆదర దలి కొట్టాదరి సెన్నను ఆదిరాజ మునిప హయముఖ పాద కమల మధుప పోషక బిలదింద ఉదర పోషక బరలందు మూషక బిలదింద ఉదర పోషక బరలందు వాసుకి భయది నిమాసన దెడె బరే క్లేశ కళెదు సంతోష గైసిది ఆదిరాజ మునిప హయముఖ పాద కమల మధుప ముందే భూత నరన ప్రేరిసి హిందే ఒబ్బ నరన ముందే భూత నరన ప్రేరిసి హిందే ఒబ్బ నరన నిందిరిసిదె ఆనందదింద జన వృంద నోడుతీరే అందణ నడిసిద్యో ఆదిరాజ మునిప హయముఖ పాద కమల మధుప ಯೊಳು ಸತಿ ತನ್ನ ವಲ್ಲಭ ಮೃತಿಯೈದೆರೆ ಮುನ್ನ ಚಿತಿಯೊಳು ಸತಿ ತನ್ನ ವಲ್ಲಭ ಮೃತಿಯೈದೆರೆ ಮುನ್ನ ಅತಿಶೋಕದಿ ಬಂದು ನುತಿಸಲು ಆ ಪತಿಯನ್ನು ಬದುಕಿಸಿ ಹಿತದಿ ರಕ್ಷಿಸಿದೆ ಆದಿರಾಜ ಮುನಿಪ ಹಯಮುಖ ಪಾದ ಕಮಲ ಮಧುಪ ನರಪತಿ ವ್ಯಾಧಿಯಲ್ಲಿ ಬಳಲ್ವದ ತ್ವರಿತದಿದೆ ಕೇಳಿ ನರಪತಿ ವ್ಯಾಧಿಯಲ್ಲಿ ಬಳಲ್ವದ ತ್ವರಿತದಿದೆ ಕೇಳಿ ಹರುಷದಿ ವ್ಯಾಧಿಯ ಪರಿಹರಿಸ್ಯವನಿಗೆ ಹರುಷದಿಂದಲ ಭಯವನು ತೋರಿ ಆದಿರಾಜ ಮುನಿಪ ಹಯಮುಖ ಪಾದ ಕಮಲ ಮಧುಪ ಶಾಸ್ತ್ರ ಪ್ರಸಂಗದಲ್ಲಿ ನಾರಾಯಣ ಭೂತರ ಗೆಲಿದಲ್ಲೇ ಶಾಸ್ತ್ರ ಪ್ರಸಂಗದಲ್ಲಿ ನಾರಾಯಣ ಭೂತರ ಗೆಲಿದಲ್ಲೇ ಖ್ಯಾತಿಯುಳ್ಳ ಬಹು ಮಾತನಾಡಿ ಶ್ರೀನಾಥನ ಮಂದಿರ ಪ್ರೀತಿಲಿ ತರಿಸಿದ್ಯೋ ಆದಿರಾಜ ಮುನಿಪ ಹಯಮುಖ ಪಾದ ಕಮಲ ಮಧುಪ ಗವದನ ಪಾದ ಭುಜಗಳಲ್ಲಿ ಧರಿಸಿಕೊಂಡು ಹೋದ ದುರಗವದನ ಪಾದ ಭುಜಗಳಲ್ಲಿ ಧರಿಸಿಕೊಂಡು ಹೋದ ಮಾಡಿದ ಗುರುವರ ಶೇಖರ ವಾದಿರಾಯ ಗುರು ವಾದಿರಾಯ ಮುನಿಪ ಹಯ ಮುಖ ಪಾದ ಕಮಲ ಮಧುಪ ವಿಠಲ ತಾಮರಸದಳಗಳ ಹಿಮಂತರಿಗೆ ಸುಕಾಮಿತವನು ಕೊಡುವ ಆಮಗ ಮಹಿಮ ಗುರುವರ ಶೇಖರ ವಾದಿರಾಜ ಮುನಿಪ ಹಯ ಮುಖ ಪಾದ ಕಮಲ ಮಧುಪ ವಾದಿರಾಜ ಮುನಿಪ ಹಯ ಮುಖ ಪಾದ ಕಮಲ ಮಧುಪ ನಿರಯದಲ್ಲಿ ತವ ಪಾದ ಧ್ಯಾನವನು ಆದರದಲ್ಲಿ ಕೊಟ್ಟಾದರಿಸಿಂದನು ವಾದಿರಾಜ ಮುನಿಪ ಹಯ ಮುಖ ಪಾದ ಕಮಲ ಮಧುಪ ವಾದಿರಾಜ ಮುನಿಪ ಹಯ ಮುಖ ಪಾದ ಕಮಲ ಮ